ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್ ಇದಕ್ಕೆ ಸರಿಸಾಟಿಯೇ ಇಲ್ಲ. ತಜ್ಞವಾಣಿ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ ಅಂತ ಹೇಳಿ ಹೇಳಬಹುದು. ವಿಶೇಷ ಯಾಕೆ ಅಂತಂದ್ರೆ, ಇಲ್ಲಿ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಮಣ್ಣಿನ ಬಗ್ಗೆ ಅತ್ಯಂತ ಕಾಳಜಿ ಹೊಂದಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ನಮ್ಮ ರೈತರು ನಾವು ಮಣ್ಣನ್ನು ಪ್ರೀತಿಸ್ತೀವಿ, ನಿಜ. ಆದರೂ ಕೂಡ ಇವತ್ತಿನ ದಿವಸ ಏನಾಗ್ಯದ ಅಂತಂದ್ರೆ, ಮಣ್ಣಿನ ಆರೋಗ್ಯ ಬಹಳಷ್ಟು ಶಿಥಿಲಗೊಂಡಿದೆ, ಪತನಗೊಂಡಿದೆ. ಮಣ್ಣಿನ ಆರೋಗ್ಯದ ಬಗ್ಗೆ ತಜ್ಞರಾಗಲಿ ಅಥವಾ ಸ್ವತಃ ತಾವೇ ರೈತರು ಅನೇಕ ಸಂದರ್ಭಗಳಲ್ಲಿ ಚಿಂತೆಯನ್ನು ವ್ಯಕ್ತ ಮಾಡಿರ್ತೀರಿ, ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಾವು ಹಿಂಗೆ ಬಿಟ್ಟರೆ ಈ ಮಣ್ಣು ನಮಗೆ ಬಹಳ ತೊಂದರೆ ಆಗ್ತದ, ಏನು ಬೆಳೆಯಕ್ಕೆ ಬರುವುದಿಲ್ಲ ಅನ್ನುವಂತಹ ಮಾತನ್ನು ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಅದರ ಅನುಭವ ತಮಗೂ ಕೂಡ ಆಗಿದೆ, ಯಾಕಂತಂದ್ರೆ ಇಷ್ಟು ವರ್ಷಗಳಲ್ಲಿ ತಾವೇನು ಬೆಳೆ ಬೆಳೀತಾ ಇದ್ದೀರಿ, ಅದರ ಉತ್ಪಾದನೆ ಕಡಿಮೆ ಆಗ್ತಾ ಹೋಗುವುದನ್ನ ನಾವು ನೋಡ್ತಾ ಇದ್ದೀವಿ. ಅದು ರಾಸಾಯನಿಕಗಳಿರಬಹುದು, ನೀರಿರಬಹುದು, ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ಅಂತಂದ್ರೆ ನಾವು ಏನು ನಿರ್ವಹಣೆ ಮಾಡ್ತಾ ಇದ್ದೀವಿ, ಆ ವಿಷಯಗಳು ಕೂಡ ಇರಬಹುದು. ಹಿಂಗಾಗಿ ಇವತ್ತಿನ ದಿವಸ ನಮ್ಮ ಮಣ್ಣಿನೊಳಗೆ ಏನು ಮೊದಲಿನ ಸತ್ವ ಇತ್ತು, ಮೊದಲಿನ ಪೌಷ್ಟಿಕಾಂಶಗಳೇನಿದ್ದು, ಮೊದಲಿನ ಒಂದು ಸಾವಯವ ಅಂಶಗಳೇನಿದ್ದು, ಅವು ಇವತ್ತಿನ ದಿವಸ ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗ್ಯಾವ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದು ವಿಶ್ವದಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ವಿಚಾರ. ಇದೇ ವಿಷಯವನ್ನ ಇಟ್ಟುಕೊಂಡು ಸದ್ಗುರುಗಳು ಹೋದ ವರ್ಷ ಒಂದು ದೊಡ್ಡ ಜನಾಂದೋಲನವನ್ನ ಮಾಡಿದ್ರು. ಇಡೀ ವಿಶ್ವದ ತುಂಬೆಲ್ಲ ಮಣ್ಣನ್ನ ಉಳಿಸ್ರಿ ಅನ್ನುವಂತಹ ಒಂದು ಅಭಿಯಾನವನ್ನ ಹಾಕೊಂಡು 100 ದಿನಗಳವರೆಗೆ ಸುಮಾರು 27 ರಾಷ್ಟ್ರಗಳಲ್ಲಿ ಬೈಕ್ ರ್ಯಾಲಿಯನ್ನ ಮಾಡಿ 30,000 ಕಿಲೋಮೀಟರ್ನಷ್ಟು ತಿರುಗಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನ ಮಾಡುವುದಲ್ಲದೆ ಸರ್ಕಾರಗಳಿಗೆ ಕೂಡ ಅವರು ಎಚ್ಚರಿಕೆಯ ಮಾತುಗಳನ್ನು ಹೇಳಿ ಮಣ್ಣಿನ ಬಗ್ಗೆ ಒಂದು ಕಾನೂನು ಆಗಬೇಕು, ಮಣ್ಣನ್ನು ಉಳಿಸುವಂತಹ ಒಂದು ಕಾನೂನು ಆಗಬೇಕು, ಮಣ್ಣನ್ನು ಪುನಶ್ಚೇತನಗೊಳಿಸುವಂತಹ ಒಂದು ಕಾನೂನು ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇಟ್ಟುಕೊಂಡು ಅವರು ಈ ಒಂದು ದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ. ಅದೇ ಪ್ರೇರಣೆಯನ್ನೇ ತಕ್ಕೊಂಡು ಇವತ್ತಿನ ದಿವಸ ನಮ್ಮ ಜೊತೆಗೆ ಬಸವರಾಜ್ ಬಿರಾದಾರ್ ಅವರು ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಅವರು ಕೂಡ ಸದ್ಗುರುಗಳಂಗ ಅವರ ನಿಟ್ಟಿನೊಳಗೆ ಸಾಗಿ ಉತ್ತರ ಕರ್ನಾಟಕವನ್ನ ಬೈಕ್ನೊಳಗ ತಿರುಗಾಡಿ ನಮ್ಮ ಜನರಿಗೆ ಮಣ್ಣಿನ ಕಾಳಜಿಯನ್ನ ಬಿತ್ತುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅವರ ಕೆಲಸ ಈಗ ಶುರುವಾಗಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದೊಳಗ ಅವರು ಇದೇ ಒಂದು ವಿಷಯದ ಮೇಲೆ ತಮ್ಮ ಮುಂದಿನ ಜೀವನವನ್ನ ಕಳಿಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದಾರೆ. ಅವರ ಅನುಭವಗಳನ್ನ ನಾವೀಗ ಕೇಳೋಣ. ಅವರಿಂದ ನಾವು ಕೂಡ ಪ್ರೇರಣೆ ಪಡೆದು ಮಣ್ಣನ್ನ ಉಳಿಸುವಂತಹ ಒಂದು ನಿಟ್ಟಿನೊಳಗೆ ನಾವು ಕೂಡ ಜಾಗೃತರಾಗಿ ಆ ನಿಟ್ಟಿನೊಳಗೆ ನಾವು ಕೆಲಸಗಳನ್ನ ಮಾಡುವುದಕ್ಕೆ ತಯಾರಾಗೋಣ ಅನ್ನುವಂತಹ ಮಾತಿನ ಜೊತೆಗೆ ನಾನು ಬಸವರಾಜ್ ಬಿರಾದಾರ್ ಅವರೇ ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ. ಬಹಳ ಸಂತೋಷ ಆಯ್ತು, ತಾವು ಒಂದು ಜನಾಂದೋಲನವನ್ನ ಶುರು ಮಾಡಿದ್ದೀರಿ ಉತ್ತರ ಕರ್ನಾಟಕದೊಳಗೆ, ಮಣ್ಣನ್ನ ಉಳಿಸಿ ಮಣ್ಣನ್ನ ಆರೋಗ್ಯಪೂರ್ಣ ಮಾಡಿ ಅನ್ನುವಂತಹ ಒಂದು ಏನು ಅಭಿಯಾನವನ್ನ ತಾವು ಮಾಡ್ತಾ ಇದ್ದೀರಿ. ಇದಕ್ಕೇನು ಬಹಳ ದೊಡ್ಡ ಕೆಲಸ ಅಂತ ಹೇಳಿ ನಾವು ಹೇಳೋದೇನು ಅವಶ್ಯಕತೆ ಇಲ್ಲ. ಇದು ಮಣ್ಣು ಅಂತಂದ್ರೆ ನಮ್ಮ ಇಡೀ ಜೀವ ಜಗತ್ತಿಗೆ ಒಂದು ಸಂಪನ್ಮೂಲ. ಆ ಸಂಪನ್ಮೂಲ ಇಲ್ಲದೆ ಹೋದ್ರೆ ಇವತ್ತಿನ ದಿವಸ ನಾವು ಯಾರೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಅಂಥ ಮಣ್ಣು ನಾವು ಇವತ್ತಿನ ದಿವಸ ಉಳಿಸಿಕೊಳ್ಬೇಕಾಗಿದೆ. ಇನ್ನು ಕೆಲವೇ ಕೆಲವು ವರ್ಷಗಳಲ್ಲಿ ಇದೇ ರೀತಿಯಾಗಿ ನಾವು ಮುಂದುವರೆದ್ರೆ ಮಣ್ಣಿನ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗಿ ನಮಗೇನೂ ಬರಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ನಿಟ್ಟಿನೊಳಗೆ ತಾವು ಏನು ಮಣ್ಣನ್ನು ಉಳಿಸಿ ಅನ್ನುವಂತಹ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೀರಿ. ಈಗಾಗಲೇ ಕಳೆದ ವರ್ಷ ನೀವು ಸುಮಾರು 3,000 ಕಿಲೋಮೀಟರ್ನಷ್ಟು ಉತ್ತರ ಕರ್ನಾಟಕದೊಳಗೆ 10 ಜಿಲ್ಲೆಗಳಲ್ಲಿ ತಿರುಗಾಡಿ ಜನರಿಗೆ ಜಾಗೃತಿ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದೀರಿ. 100+ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರಿಗೆ ತಿಳುವಳಿಕೆ ನೀಡುವಂತಹ ಒಂದು ಕೆಲಸ ಮಾಡಿದ್ದೀರಿ. ಅದಕ್ಕೆ ನಾವು ತಮಗೆ ನಮ್ಮ ಎಲ್ಲ ಆಕಾಶವಾಣಿ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ಹಾರ್ದಿಕವಾಗಿ ಅಭಿನಂದಿಸ್ತೀವಿ. ಮತ್ತೆ ಈ ಒಂದು ಏನು ಕೆಲಸದಲ್ಲ, ಇದನ್ನ ಇಷ್ಟು ಮನಸ್ಸಿನ ಮೇಲೆ ತಾವು ಯಾಕೆ ತಗೊಳ್ರಿ ಅನ್ನುವಂಥದ್ದು ವಿಚಾರ ಹೇಳಬೇಕು ಅಂತಂದ್ರೆ, ತಾವು ಕೃಷಿ ವಿದ್ಯಾರ್ಥಿ ಇದ್ದೀರಿ, ಮಣ್ಣಿನ ಬಗ್ಗೆ ಕಾಳಜಿ ಅದ, ಮತ್ತ ಕೃಷಿ ಇಲಾಖೆಯೊಳಗೂ ಕೂಡ ತಾವು 10 ವರ್ಷ ಸೇವೆ ಸಲ್ಲಿಸಿದ್ದೀರಿ ಕೃಷಿ ಅಧಿಕಾರಿಯಾಗಿ. ಆ ಒಂದು ಪ್ರೀತಿ ತಮಗ ಇದ್ದೇ ಇರ್ತದ, ಅದು ಬೇರೆ ಹೇಳಬೇಕಾಗಿಲ್ಲ. ಆದರೂ ಕೂಡ ಈ ಒಂದು ನಿಟ್ಟಿನೊಳಗೆ ತಾವು ಹೇಳಿದ್ರಿ ಮಾತಾಡ್ತಾ, ರಾಜೀನಾಮೆ ಕೊಟ್ಟಿದ್ದೀನಿ ನನ್ನ ಕೆಲಸಕ್ಕೆ, ರಾಜೀನಾಮೆ ಕೊಟ್ಟು ಈ ಒಂದು ಆಂದೋಲನದೊಳಗೆ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ತಾವು ಹೇಳಿದ್ದೀರಿ. ಅಂದ್ರೆ ತಾವು ಎಷ್ಟು ಪ್ರೀತಿಸ್ತಾ ಇದ್ದೀರಿ ಮಣ್ಣನ್ನ ಅನ್ನೋದು ಇದರಿಂದ ನಮಗೆ ಅರ್ಥ ಆಗ್ತದೆ. ಯಾಕೆ ಇದು ಶುರು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಬಂತು ತಮಗೆ? ಹೆಂಗ್ ಶುರು ಆಯ್ತು ಇದೆಲ್ಲ ಪ್ರಯಾಣ? ಈಗಾಗಲೇ ತಾವು ಹೇಳಿದ ಹಾಗೆ ನಾನು ಸುಮಾರು 10 ವರ್ಷ ಕೃಷಿ ಅಧಿಕಾರಿಯಾಗಿ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿರೋದು, ಅದರಲ್ಲೇನು ಕೂಡ ಒಂದು 7 ವರ್ಷ ಕೃಷಿ ಇಲಾಖೆಯಲ್ಲಿರುವಂತಹ ತರಬೇತಿ ಕೇಂದ್ರದಲ್ಲಿ, ಅದು ಕೂಡ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ತರಬೇತಿ ನೀಡುವಂತಹ ಒಂದು ಕೆಲಸದಲ್ಲಿ ನಾನಿದ್ದೆ. ಮಣ್ಣು ಮತ್ತು ನೀರನ್ನು ಉಳಿಸುವಂತಹ ಅವಶ್ಯಕತೆ ಎಷ್ಟಿದೆ ಅನ್ನುವಂತ ನನ್ನ ಮನವರಿಕೆ ಆಗಿತ್ತು. ಆದರೆ ಮುಂದುವರೆದು ಎಷ್ಟೊಂದು ತೀವ್ರತೆ ಇದೆ ಇದು, ಇದೇ ರೀತಿ ಹೋದದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವು ಎಂತಹ ಒಂದು ಭಯಾನಕವಾದಂತಹ ಸ್ಥಿತಿಯನ್ನ ಎದುರಿಸಬೇಕಾಗ್ತದೆ ಅನ್ನುವಂತ ಒಂದು ಸ್ಪಷ್ಟತೆಯನ್ನ ನೀಡಿದರು ಸದ್ಗುರು ಜಗ್ಗಿ ವಾಸುದೇವ್ ಅವರು. ಅವರು ಇಂಗ್ಲೆಂಡ್ನಿಂದ ಕರ್ನಾಟಕದ ಕಾವೇರಿ ನದಿವರೆಗೆ ಒಟ್ಟು 30,000 ಕಿಲೋಮೀಟರ್ ಕೇವಲ 100 ದಿನಗಳಲ್ಲಿ ಬೈಕ್ ಮುಖಾಂತರ ಪ್ರಯಾಣ ಮಾಡಿ ಬರ್ತಾರೆ. 600ಕ್ಕಿಂತ ಅಧಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಯಾವುದೋ ರೂಪದಲ್ಲಿ ವಿವಿಧ ಮಾಧ್ಯಮಗಳ ಮುಖಾಂತರ 400 ಕೋಟಿ ಜನಸಂಖ್ಯೆಗೆ ಇದರ ಕುರಿತು ಸಂದೇಶವನ್ನ ರವಾನಿಸ್ತಾರೆ. 100 ದಿನಗಳಲ್ಲಿ 30,000 ಕಿಲೋಮೀಟರ್ ಬೈಕ್ನಲ್ಲಿ ಪ್ರಯಾಣ ಮಾಡೋದು ಅಂತಂದ್ರೆ ಇದು ಸಾಮಾನ್ಯರಿಗೆ ಸಾಧ್ಯ ಆಗದೇ ಇರುವಂತಹ ಮಾತು. ನಾವು ದಿನಾಲೂ ಆ ವಿಡಿಯೋವನ್ನು ನಾವು ನೋಡ್ತಾ ಇದೀವಿ, ಎಷ್ಟೊಂದು ಕಷ್ಟ ಇತ್ತು ಅದು ಮರುಭೂಮಿಯಲ್ಲಿ ಹೋಗೋದು. ಆ ಒಂದು 100 ದಿನಗಳಲ್ಲಿ ಕೆಲವೊಮ್ಮೆ ಅವರು ಒಂದು ದಿನದಲ್ಲಿ 800ರಿಂದ 900 ಕಿಲೋಮೀಟರ್ ಪ್ರಯಾಣ ಮಾಡ್ತಾರೆ. ಅದು ಕಡು ಕಷ್ಟ ಆಗಿರುವಂತದ್ದು. ನನ್ ಕೆಲವೊಂದು ಟೈಮ್ ಇಷ್ಟ್ಯಾಕೆ ಕಷ್ಟ ಪಡ್ತಾ ಇದಾರೆ ಇವರು, ಯಾರಿಗೆ ಪಡ್ತಾ ಇದಾರೆ ಅಲ್ಲ, ಇದು ನಮ್ಗೆ ಪಡ್ತಾ ಇದಾರ, ನಮಗಾಗಿನೇ ಅವ್ರು ಅಷ್ಟು ಕಷ್ಟ ವಹಿಸ್ತಾ ಇದಾರಲ್ಲ. ಈ ಮಣ್ಣು ಉಳಿಲಿಲ್ಲ ಅಂತಂದ್ರೆ ಈ ಮನುಕುಲನೇ ಉಳಿಯೋಕ್ ಸಾಧ್ಯತೆನೇ ಇಲ್ಲ. ನಾವು ಎದುರಿಸದೆ ಹೋದ್ರೂ ನಮ್ಮ ಮಕ್ಕಳು ಖಂಡಿತವಾಗಿಯೂ ಕೂಡ ಆ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಆ ಸ್ಪಷ್ಟವಾದಂತಹ ಒಂದು ಏನು ಚಿತ್ರಣ ಮುಂದಿಂದು ಅವ್ರಿಗೆ ಕಂಡಿದೆಯೋ ಅದು ಏನ್ ಮಾಡಿದೆ, ಅವರಿಗೆ 30,000 ಕಿಲೋಮೀಟರ್ ಬೈಕ್ ಮುಖಾಂತರ ಪ್ರಯಾಣ ಮಾಡುವಂತಹ ಒಂದು ಅವಶ್ಯಕತೆ ನನ್ನ ಅವರಿಗೆ ತಿಳಿಸಿಕೊಟ್ಟಿದೆ. ಹಾಗಾಗಿ ಅವರಿಂದ ನಾವು ಸ್ಫೂರ್ತಿ ಪಡೆದು ಮುಂದಿನ ಒಂದು ಏನು ನಮ್ಮ ಒಂದು ಹಳ್ಳಿ ಮಟ್ಟಕ್ಕೂ ಕೂಡ ಏನ್ ಮಾಡಬೇಕಾಗಿದೆ, ಇದ್ರ ಕುರಿತು ಮಾಹಿತಿಯನ್ನ ತಲುಪಿಸಬೇಕಾಗಿದೆ ಅನ್ನುವಂತ ಉದ್ದೇಶದೊಂದಿಗೆ ಅವರು ಪ್ರಯಾಣ ಆದ ನಂತರ ಉತ್ತರ ಕರ್ನಾಟಕದ ಒಟ್ಟು 10 ಜಿಲ್ಲೆಗಳಲ್ಲಿ ಸಂಚರಿಸಿ ಈ ಮಣ್ಣು ಉಳಿಸಿ ಅಭಿಯಾನದ ಕುರಿತು ಮಾಹಿತಿಯನ್ನ ನೀಡಬೇಕು ಅಂತ ನಾವು ಪ್ರಾರಂಭ ಮಾಡಿದೀವಿ. ನಾವು ಪ್ರಾರಂಭ ಮಾಡಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಒಂದು ರೂಟ್ ಆಯ್ಕೆ ಮಾಡಿಕೊಂಡಿರೋದು, ಬಸವಣ್ಣನವರ ಜನ್ಮಸ್ಥಳವಾದಂತಹ ಬಸವನಭಾಗ್ಯವಾಡಿ. ಬಸವನಭಾಗ್ಯವಾಡಿಯಿಂದ ಬಸವಣ್ಣವರ ಕರ್ಮಭೂಮಿಯಾದಂತಹ ಬಸವ ಕಲ್ಯಾಣ, ಬಸವ ಕಲ್ಯಾಣದಿಂದ ಬಸವಣ್ಣವರ ಐಕ್ಯ ಸ್ಥಳವಾದಂತಹ ಕೂಡಲ ಸಂಗಮ. ಈ ರೀತಿ ಒಟ್ಟಾರೆ ಒಂದು ರೂಟ್ ಮ್ಯಾಪ್ ಅನ್ನ ಹಾಕೊಂಡು ನಾವು ಪ್ರಯಾಣವನ್ನು ಪ್ರಾರಂಭ ಮಾಡಿದೀವಿ. ಕೇವಲ 28 ದಿನಗಳಲ್ಲಿ 3,000 ಕಿಲೋಮೀಟರ್ ಸಂಚರಿಸಿ 155 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಕ್ಕೆ ನನಗೆ ಅವಕಾಶ ಸಿಕ್ತು. ಇದಕ್ಕೆಲ್ಲ ಪ್ರೇರೇಪಣೆ ಅಂತಂದ್ರೆ ಸದ್ಗುರು ಅವರು, ಯಾಕಂತಂದ್ರೆ ಅವರ ಸ್ವಯಂ ಸೇವಕರು ಎಲ್ಲಾ ಒಂದು ಜಿಲ್ಲೆಗಳಲ್ಲಿದ್ದರು. ಅವರ ಒಂದು ಸಹಕಾರದಿಂದಾಗಿ ನಾವು 155 ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕೆ ಸಾಧ್ಯತೆ ಇತ್ತು. ಸುಮಾರು 26,000 ಜನಕ್ಕೆ ಇದರ ಕುರಿತು ನಾವು ಸಂದೇಶವನ್ನ ನೀಡೋಕೆ ಕೂಡ ಸಂದರ್ಭದಲ್ಲಿ ಸಾಧ್ಯತೆ ಆಯಿತು. ನಾವು ಈ ಒಂದು ತಮ್ಮ ಪ್ರಯಾಣವನ್ನು ಶುರು ಮಾಡೋದಕ್ಕಿಂತ ಮೊದಲು ಸದ್ಗುರುಗಳನ್ನ ಭೇಟಿಯಾಗಿ ಅವರ ದರ್ಶನ ತಗೊಂಡು ಇಲ್ಲ ಈ ತರ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದೇನಾದ್ರೂ ವಿಚಾರ ವಿಮರ್ಶೆ ಮಾಡಿದ್ರೆ ಅವ್ರ ಜೊತೆಗೆ? ಆದ್ರೆ ನನಗೆ ನೇರವಾದಂತ ಅವ್ರ ಜೊತೆಯ ಸಂಪರ್ಕ ಇಲ್ಲಿವರೆಗೆ ಕೂಡ ನನಗೆ ಕೂಡ ಆಗಿಲ್ಲ. ಆದ್ರೆ ಸತತವಾಗಿ ಪ್ರತಿ ಕ್ಷಣನೂ ಕೂಡ ಆ ಪ್ರೇರಣೆ ಸ್ಫೂರ್ತಿ ನನ್ನಲ್ಲಿದೆ. ಯಾಕಂತಂದ್ರೆ ಅವರು ಯಾರಿಗಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅದನ್ನ ಒಂದು ಆಂತರಿಕವಾಗಿ ನನಗೆ ಒಂದು ಸ್ಪಷ್ಟತೆಯನ್ನು ನೀಡಿದ್ದಾರೆ. ಕೇವಲ ನಾವು ಒಬ್ರು ಮಾಡೋದು ಅಂತಲ್ಲ, ಇವತ್ತು ಜಗತ್ತಿನಾದ್ಯಂತ ಸುಮಾರು ಜನ ಸೈಕಲ್ ರ್ಯಾಲಿಯನ್ನ ಮಾಡಿದ್ದಾರೆ, ಅದೇ ರೀತಿ ಬೈಕ್ ರ್ಯಾಲಿಯನ್ನ ಮಾಡಿದ್ದಾರೆ. ಆದ್ರೆ ಇದು ಅತೀಕ ಜನಕ್ಕೆ ಇದು ತಿಳಿಸುವಂತ ವ್ಯವಸ್ಥೆ, ಅದ್ರ ಜೊತೆ ಜೊತೆಯಲ್ಲಿ ಒಂದು ಬೈಕ್ ಪ್ರಯಾಣ ಮಾಡುವ ಮುಖಾಂತರ ಅಧಿಕ ಜನಕ್ಕೆ ತಿಳಿಸಿರುವಂತದ್ದು ಇದು ವಿಶೇಷ ಅನ್ನುವಂಥದ್ದು ಅವರ ಅನುಯಾಯಿಗಳು ಅಂದ್ರೆ ಸ್ವಯಂ ಸೇವಕರು ಕೂಡ ಈಗಾಗಲೇ ಗುರುತಿಸಿದ್ದಾರೆ. ಅದು ವಿಶೇಷ ಆಗಿದೆ, ಯಾಕಂತಂದ್ರೆ ನಾನು ಅದೇ ಒಂದು ವೃತ್ತಿಯಲ್ಲಿ ಇರೋದು, ಅದ್ರ ಬಗ್ಗೆನೇ ನಾನು ಸುಮಾರು ಉಪನ್ಯಾಸಗಳನ್ನು ನೀಡಿರುವಂತ ಕಾರಣಕ್ಕಾಗಿ ಇದು ಅನೇಕ ಜನರಿಗೆ ಇದಕ್ಕೆ ತಿಳಿಸೋಕೆ ನನಗೆ ಅವಕಾಶ ಸಿಕ್ಕಿರೋದು. ಹಾಗಾಗಿ ನಾನು MSc ಎಗ್ರಿ ಆಗಿರೋದು ಮತ್ತೆ ಅದರಲ್ಲಿನೂ ಗೋಲ್ಡ್ ಮೆಡಲ್ ತಗೊಂಡಿರೋದು, ನಾನು ನನಗೆ ಪ್ರಶ್ನೆ ಬಂದಿರೋದೇನು ಅಂತಂದ್ರೆ ಇಷ್ಟು ಇವೆಲ್ಲ ವಿದ್ಯೆ ಈ ಒಂದು ಸಮಸ್ಯೆ ಪರಿಹಾರ ಆಗದೆ ಹೋದ್ರೆ ಖಂಡಿತವಾಗಿನೂ ಅದು ನಾವು ವಿದ್ಯೆನೇ ಅಲ್ಲ, ಇದು ನನಗೆ ಸ್ಪಷ್ಟವಾಗಿರೋದು. ಈಗ ನಾವು ಇಷ್ಟೆಲ್ಲ ಕಲಿತು ಒಂದು ಅಧಿಕಾರದಲ್ಲಿದ್ದು ನಾವು ಇದಕ್ಕೆ ಮುಂದಾಳತ್ವ ವಹಿಸದೇ ಇದ್ರೆ ಇನ್ ಮುಂದಾಳತ್ವ ವಹಿಸೋರು ಯಾರು? ಇಲ್ಲಿ ಮೂಲಭೂತವಾದಂತಹ ಪ್ರಶ್ನೆ. ಹಾಗಾಗಿ ಇಲ್ಲಿ ಏನೇ ಕಡು ಕಷ್ಟ ಬಂದಿರಬಹುದು, ಏನೇ ಎದುರಾಗಬಹುದು, ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಲೇಬೇಕಾಗಿದೆ, ಇದು ಅನಿವಾರ್ಯ ಇದೆ. ಹಾಗಾಗಿ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ನಾವು ಸ್ವಾರ್ಥಿಗಳಾಗಬೇಕು ಅಂತ. ಯಾಕೆಂತಂದ್ರೆ ಮೊದಲು ನಮ್ಮ ಮಕ್ಕಳಿಗಾಗಿ ನಾವು ಇದರಲ್ಲಿ ಪಾಲ್ಗೊಳ್ಳೋಣ ಅಂತ, ಆಮೇಲೆ ನಾವು ವಿಚಾರ ಮಾಡೋಣ ಬೇರೆ ಕಡೆ. ಯಾಕಂತಂದ್ರೆ ವಿಶ್ವಸಂಸ್ಥೆ ಹೇಳ್ತಾ ಇದೆ, ಅದೇ ರೀತಿ ಜಗತ್ತಿನ ಜವಾಬ್ದಾರಿಯುತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇನ್ನು 20-30 ವರ್ಷ ಇದೇ ರೀತಿ ನಾವು ಹೋದದ್ದೇ ಆದ್ರೆ 40% ಜನರಿಗೆ ಆಹಾರದ ಕೊರತೆ ಉಂಟಾಗಿ ಸುಮಾರು 200 ಕೋಟಿ ಜನಸಂಖ್ಯೆ ಸಾವಿಗೀಡಾಗ್ತದೆ. ಅಂದ್ರೆ 200 ಕೋಟಿ ಜನಸಂಖ್ಯೆ ಸಾವಿಗೀಡಾಗ್ತದೆ ಅಂದ್ರೆ 20 ವರ್ಷಗಳಾದ್ಮೇಲೆ ಎಗ್ದು ಒಮ್ಮಲೆ ಸಾವಿಗೀಡಾಗೋದಿಲ್ಲ, ಅದು ಈಗಾಗಲೇ ಪ್ರಾರಂಭ ಆಗಿಬಿಟ್ಟಿದೆ. ಆದ್ರೆ ನಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೆ ಕಣ್ಣಿಗೆ ಎಲ್ಲರಿಗೂ ಕೂಡ ಕಾಣುವ ಹಾಗೆ ನಾವು ಏನಾದ್ರೂ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲೇಬೇಕಾಗಿದೆ. ಈ ಜನಾಭಿಪ್ರಾಯವನ್ನು ನಾವು ಮೂಡಿಸಲೇಬೇಕಾಗಿದೆ, ಅದು ಅನಿವಾರ್ಯವಾಗಿದೆ ಅನ್ನುವಂಥದ್ದು. ನಾವು ಇವತ್ತು ಎಚ್ಚೆತ್ತುಕೊಂಡು ಅದಕ್ಕೆ ಪರಿಹಾರ ಕಂಡುಕೊಂಡೇ ಹೋದ್ರೆ ಮುಂದ 20 ವರ್ಷ ಆದ್ಮೇಲೆ ನೋಡೋಣ ತಗೋವಂತ, ಅವಾಗ ಏನಾದ್ರು ಪರಿಹಾರ ಕಂಡುಕೊಳ್ಳಕ್ ನಾವು ಪ್ರಯತ್ನ ಪಟ್ಟಿದ್ದೆ ಆದ್ರೆ ಮುಂದೆ 200-300 ವರ್ಷ ನಾವು ಪ್ರಯತ್ನ ಮಾಡಿದ್ರು ಕೂಡ ಈ ಮಣ್ಣನ್ನ ಪುನಶ್ಚೇತನಗೊಳಿಸಕ್ ಆಗೋದಿಲ್ಲ. ಇದು ವಿಜ್ಞಾನಿಗಳು ಹೇಳೋದು. ನಾವು ಇವತ್ತು ಪ್ರಯತ್ನ ಪಟ್ಟರು, ಇವತ್ತೇನೋ ಪ್ರಾರಂಭ ಮಾಡಿದ್ರು, ಏನೋ ಒಂದು ಕಾನೂನನ್ನು ತಂದು ಆ ಕಾನೂನನ್ನ ವ್ಯವಸ್ಥಿತವಾಗಿ ಅನುಷ್ಠಾನ ಮಾಡಿದ್ರು ಕೂಡ ಕನಿಷ್ಠ 15-20 ವರ್ಷ ಬೇಕಾಗುತ್ತೆ ಈ ಮಣ್ಣು ಪುನಶ್ಚೇತನಗೊಳ್ಳಬೇಕಾದ್ರೆ. ಹಾಗಿದ್ರೆ ಮಣ್ಣು ಎಷ್ಟು ಹಾಳಾಗಿದೆ ಇಲ್ಲಿರುವಂತ ಮೂಲಭೂತ ಪ್ರಶ್ನೆ ಇದು. ವೈಜ್ಞಾನಿಕವಾಗಿ ನೋಡೋದು, ನಾವು ರೈತರ ಜಮೀನಿನಲ್ಲಿರುವಂತ 100 ಕೆಜಿ ಮಣ್ಣನ್ನ ನಾವು ತಂದ್ವಿ ಅಂತ ತಿಳ್ಕೊಳ್ಳೋಣ. ಆ 100 ಕೆಜಿ ಮಣ್ಣಿನಲ್ಲಿ ಕನಿಷ್ಠ ಅಂದ್ರು 3-6 ಕೆಜಿ ಈ ಸಾವಯವ ಅಂಶ ಇರಬೇಕು. ಸಾವಯವ ಅಂಶ ಅಂದ್ರೆ ಏನು? ದನಕರುಗಳ ತ್ಯಾಜ್ಯ, ಗಿಡಮರಗಳ ತ್ಯಾಜ್ಯ 3-6 ಕೆಜಿ ಇರಬೇಕು. ಆ ರೀತಿ 3-6 ಕೆಜಿ 100 ಕೆಜಿ ಮಣ್ಣಿನಲ್ಲಿ ಇದ್ದದ್ದೇ ಆದ್ರೆ ಸಾವಯವ ಅಂಶ, ಆ ಮಣ್ಣಿಗೆ ಜೀವಂತಿಕೆ ಇದೆ. ಜೀವಂತಿಕೆ ಇದೆ ಅಂದ್ರೆ ಅರ್ಥ ಏನು? ಒಂದ್ ಬೀಜವನ್ನು ಹಾಕಿದಾಗ ಪೂರ್ಣ ಸಾಮರ್ಥ್ಯದೊಂದಿಗೆ ಅದು ಬೆಳೆ ನಿಲ್ತದೆ. ಆದ್ರೆ ಇವತ್ತು ವಿಜ್ಞಾನಿಗಳು ಹೇಳುವ ಹಾಗೆ ಎಷ್ಟಿದೆ ನಮ್ಮ ಮಣ್ಣಿನಲ್ಲಿ ಆ ಒಂದು ಸಾವಿರದ ಪ್ರಮಾಣ? 100 ಕೆಜಿಯಲ್ಲಿ 1.25 ಕೆಜಿನೂ ಕೂಡ ಇಲ್ಲ. ಅದರಲ್ಲಿ ಕೂಡ ಈ ನಮ್ಮ ಭಾಗದಲ್ಲಿರುವಂತಹ ಮಣ್ಣು ಈಗ ಸಾಮಾನ್ಯವಾಗಿ ಭಾರತ ದೇಶದ್ದೇನಿದೆ 0.5 ಕೆಜಿ ಇದೆ ಅಂತ, ಅಂದ್ರೆ 0.5% ಅಷ್ಟೇ ಇದೆ ಅನ್ನುವಂಥದ್ದು. ಹಾಗಿದ್ರೆ ಅದಿಷ್ಟು ಹೋಯ್ತು, ಅದಿಷ್ಟು ಕೂಡ ನಾಶ ಆಯಿತು ಅಂತಂದ್ರೆ ಮಣ್ಣು ಹೋಗಿ ಮರಳಾಯ್ತು. ಇದಕ್ಕೆ ನಾವೆಂತಿ ಮರುಭೂಮಿಕರಣ ಅಂತ. ಅಂದ್ರೆ ಜಗತ್ತಿನ 1/2 ಮಣ್ಣು ಈಗ ಮರುಭೂಮಿಕರಣಗೊಳ್ತಾ ಇದೆ. ಹಾಗಿದ್ರೆ ಮರುಭೂಮಿಕರಣಗೊಳ್ತಾ ಇದೆ, ಇನ್ನು 20 ವರ್ಷ ಹೋಯ್ತು ಅಂತಂದ್ರೆ ಅಷ್ಟು ಜನಕ್ಕೆ ಆಹಾರದ ಕೊರತೆ ಉಂಟಾಗೋದೇನೆ? ಅಷ್ಟು ಜನಕ್ಕೆ ಆಹಾರದ ಕೊರತೆ ಉಂಟಾಗ್ತದೆ ಅಂತಂದ್ರೆ ಅದರಲ್ಲಿ ಪಾಲ್ದಾರ್ ಯಾರಾಗಿರ್ತೀವಿ? ನಾವು ಕೂಡ ಒಬ್ಬರಾಗಿರ್ತೀವಿ. ನಮ್ಮ ಮಕ್ಕಳಂಕರು ಖಂಡಿತವಾಗಿಯೂ ಆ ಸಮಸ್ಯೆಯನ್ನು ಎದುರಿಸಲೇಬೇಕಾಗ್ತದೆ, ಅನಿವಾರ್ಯ ಆಗ್ತದೆ. ಇನ್ನೊಂದು 15-20 ವರ್ಷಗಳಾದ್ಮೇಲೆ ನೀವೆಲ್ಲಾನು ಗಳಿಸಿಟ್ರಿ, ಮನೆ ಇದೆ, ಎಲ್ಲಾನು ಇದೆ, ನಮಗ್ ತಿನ್ನೋಕೆ ಆಹಾರನೇ ಇಲ್ಲಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ಯೋಚನೆ ಮಾಡಿದೀವಿ ಏನು ಮಾಡಿದೇನು ಅಂತೇಳಿ ನಮ್ಮ ಮಕ್ಕಳೇ ನಮಗ್ ಕೇಳಿದ್ರೆ ನಮ್ಗೆ ಪ್ರಶ್ನೆ ಗೊತ್ತಿರಲಿಲ್ಲ. ಹೌದು, ಆ ಸಂದರ್ಭದಲ್ಲಿ ನಾನು ಜವಾಬ್ದಾರಿತವಾಗಿ ನಡ್ಕೊಂಡಿನಿ ಅಂತ ಹೇಳಕ್ಕೆ ಇದೊಂದು ಅವಕಾಶ ಖಂಡಿತವಾಗಿನೂ ಕೂಡ. ಯಾಕಂದ್ರೆ ಈ ಅಭಿಯಾನದಲ್ಲಿ ಯಾರೆಲ್ಲ ಪಾಲ್ಗೊಳ್ಬೇಕು, ಯಾರೆಲ್ಲ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದಾರೋ ಅವರೆಲ್ಲರೂ ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು. ಪ್ರತಿಯೊಬ್ಬನ ಕರ್ತವ್ಯ. ಈಗ ನಾನು ಸುಮಾರು 10 ಜಿಲ್ಲೆಗಳಲ್ಲಿ ಸಂಚರಿಸಿ ಸುಮಾರು 155 ಕಾರ್ಯಕ್ರಮ, ಅನೇಕ ರೈತರ ಕಾರ್ಯಕ್ರಮಗಳಿದ್ದು ಮತ್ತು ಶಾಲಾ ಕಾಲೇಜುಗಳಲ್ಲಿ ನಾವು ಭಾಗವಹಿಸಿರೋದು, ಡೆಂಟಲ್ ಕಾಲೇಜು, ಮೆಡಿಕಲ್ ಕಾಲೇಜು, ಎಲ್ಲ ಕಾಲೇಜುಗಳಲ್ಲಿ ಭಾಗವಹಿಸಿರೋದು. ಅಲ್ಲಿ ನಾವು ಎಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಕ್ ಹೋದ್ರು ಕೂಡ ಮೊದಲು ಬರೋದೇನು ಇನ್ನೊಬ್ರು ಮಾತಾಡಬೇಕಾದ್ರೆ ಈ ವಿಷಯದ ಬಗ್ಗೆ, ಮಣ್ಣು ನಾಶ ಆಗಿದೆ, ದೂಷಣೆ. ಯಾರಿಗೆ ದೂಷಣೆ ಮಾಡ್ತೀವಿ? ರೈತ ದೂಷಣೆ. ಏನ್ರಿ, ಸರಿಯಾಗಿ ಅವನಿಗೆ ಗೊಬ್ಬರ ಹಾಕಕ್ ಬರೋದಿಲ್ಲ, ಸರಿಯಾದ ಪ್ರಮಾಣದಲ್ಲಿ ಉಪಯೋಗ ಮಾಡೋದಿಲ್ಲ, ನೀರ್ ಯಾಕಡೆ ಬಿಡ್ತಾನೆ, ಇದು ಸಾಮಾನ್ಯವಾಗಿ ಬಂದ್ಬಿಡ್ತದೆ. ಇದು ಆಗ್ತಾ ಇರೋದು. ಅವ್ರು ಬಿಟ್ರೆ ಯಾರಿಗೆ ಮಾತಾಡ್ತೀವಿ ನಾವು ದೂಷಣೆ ಅಂತಂದ್ರೆ, ಈ ಇನ್ಪುಟ್ ಡೀಲರ್ಸ್ ಅಂತೇಳಿ ನಾವು ಎಂತೀವಿ ಅಂತಂದ್ರೆ, ಈ ರಸಗೊಬ್ಬರಗಳನ್ನ ಮಾರಾಟ ಮಾಡುವಂತವ್ರು ಅವ್ರಿಗೆಲ್ಲ ಬೈತೀವಿ. ಇಲ್ಲ ಅಂತಂದ್ರೆ ವಿಜ್ಞಾನಿಗಳು ಬೈಯಕ್ಕೆ ಶುರು ಮಾಡ್ತೀವಿ, ಅಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳು ಏ ಸರಿಯಾಗಿ ಅವ್ರಿಗೆ ಏನ್ ಮಾಡಿಲ್ಲ ಅಂತಂದ್ರೆ ಯಾರು ತಿಳಿಸಿಕೊಟ್ಟಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇಲ್ಲ. ಅದು ಬಿಟ್ಟರೆ ಮುಂದೋಗಿ ರಾಜಕಾರಣಿಗಳಿಗೆ ಏ ಸರಿಯಾದ ವ್ಯವಸ್ಥೆನೇ ಇಲ್ರಿ. ಹಾಗಾಗಿ ಈ ದೂಷಣೆ ಏನಾದ್ರೂ ಪರಿಹಾರ ಆಗಕ್ ಸಾಧ್ಯತೆ ಇದೆ. ನಾವು ಈ ರೀತಿ ದೂಷಣೆ ಮಾಡ್ತಾ ಇನ್ನು 100 ವರ್ಷ ಕಳೆದ್ರೂ ಕೂಡ ಈ ಮಣ್ಣನ್ನು ಪುನಶ್ಚೇತನಗೊಳಿಸಕ್ ಸಾಧ್ಯತೆ ಇಲ್ಲ. ನಾವು ಪ್ರೀತಿಯಿಂದ ಇದು ಏನಿದೆ ವಾಸ್ತವಿಕ ಸ್ಥಿತಿಯನ್ನ ಎಲ್ಲರಿಗೂ ಕೂಡ ಅರ್ಥೈಸಿ ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಾಗಿದೆ ಹೊರತು ಇದು ದ್ವೇಷದಿಂದ ಮತ್ತು ದೂಷಣೆಯಿಂದ ಯಾವುದೇ ಕಾರಣಕ್ಕೂ ನಾವು ಪರಿಹಾರವನ್ನು ಕಂಡುಕೊಳ್ಳಕ್ ಸಾಧ್ಯತೆನೇ ಇಲ್ಲ. ಇವತ್ತು ಈ ಪರಿಸ್ಥಿತಿ ಬಂದು ಒದಗಿದೆ ಅಂತಂದ್ರೆ ಯಾವುದೋ ರೂಪದಲ್ಲಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ಕಾರಣ ಇದೆ, ಪ್ರತಿಯೊಬ್ಬರು ಕೂಡ ಇದಕ್ಕೆ ಜವಾಬ್ದಾರಿ ಹೊತ್ಕೊಳ್ಳೇಬೇಕು. ಇದು ಅನಿವಾರ್ಯ ಇದೆ, ದೂಷಣೆ ಪರಿಹಾರ ಆಗಕ್ ಸಾಧ್ಯತೆನೇ ಇಲ್ಲ. ಈ ನಿಟ್ಟಿನಲ್ಲಿ ಸದ್ಗುರು ಅವರು 27 ದೇಶ ಸಂಚರಿಸಿ 400 ಕೋಟಿ ಜನಸಂಖ್ಯೆಗೆ ಇದಕ್ಕೆ ಮಾಹಿತಿ ತಿಳಿಸಬೇಕಾದ್ರೆ ಇದನ್ನ ಪ್ರೀತಿಯಿಂದ ಒಳಗೊಳ್ಳುವಿಕೆ ಮುಖಾಂತರ ಇದನ್ನ ಏನ್ ಮಾಡಿದ್ದಾರೆ, ಸಂದೇಶವನ್ನು ತಲುಪಿಸಿದ್ದಾರೆ ಹೊರತು ಯಾರಿಗೂ ಕೂಡ ಇದರಲ್ಲಿ ದೂಷಣೆ ಒಂದು ಪ್ರಶ್ನೆನೂ ಕೂಡ ಬಂದಿಲ್ಲ. ಇಲ್ಲಿ ದೂಷಣೆ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇವತ್ತು ಪ್ರತಿಯೊಬ್ಬರ ಅವಶ್ಯಕತೆ ಆಗಿದೆ, ಆಹಾರ ಇಲ್ಲದೆ ಯಾರು ಕೂಡ ನಾವು ಜೀವಿಸೋಕ್ ಸಾಧ್ಯತೆನೇ ಇಲ್ಲ. ಹಾಗಾಗಿ ಇವತ್ತು ಆಹಾರದ ಸಮಸ್ಯೆ ಈಗ ನಮ್ಮ ಹಂತಕ್ಕೆ ಬರ್ತಾ ಇದೆ. ಹಾಗಾದ್ರೆ ಈಗಾಗಲೇ ಸುಮಾರು ಜೀವರಾಶಿಗಳಿಗೆ ಅದರ ತೊಂದರೆ ಉಂಟಾಗ್ತಾ ಇದೆ ಅಂತ ಅಂದ್ರೆ, ಕಳೆದ ಒಂದು 40 ವರ್ಷಗಳಲ್ಲಿ ಈ ಭೂಮಿ ಮೇಲಿರುವಂತಹ 50% ಜೀವರಾಶಿಗಳು ನಾಶ ಆಗಿದೆ. ಈಗಾಗಲೇ ಪ್ರತಿ ವರ್ಷ 27,000 ಜಾತಿಯ ಸೂಕ್ಷ್ಮಾಣುಜೀವಿಗಳು ನಾಶ ಆಗ್ತಾ ಇದಾವೆ ಪ್ರತಿ ವರ್ಷ. ಜಾತಿ ಅಂತ ಹೇಳ್ತಾ ಇದ್ದೀನಿ, ನಂಬರ್ಸ್ ಅಲ್ಲ ಅಂತ, ಅಷ್ಟು ನಾಶ ಆಗ್ತಾ ಇದಾವೆ. ಹಾಗಿದ್ರೆ ನಾವು ಈ ಮಣ್ಣು ಉಳಿಸುವಂತ ಒಂದು ಕಾರ್ಯದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಪಾಲ್ಗೊಳ್ಬೇಕಾಗಿದೆ. ಹಾಗಿದ್ರೆ ಇಲ್ಲಿ ಸದ್ಗುರು ಅವರು ಯಾವುದೇ ರೀತಿಯ ಉಪನ್ಯಾಸ ಆಗಿರಲಿ ಉಪದೇಶ ಆಗಿರಲಿ ಇದನ್ನ ನಾವು ಮಾಡ್ತಾ ಹೋದ್ರೆ ಮಣ್ಣು ಉಳಿಸೋಕ್ ಸಾಧ್ಯತೆ ಇಲ್ಲ ಅಂತ. ಅಂದ್ರೆ ರೈತನಿಗೆ ನಾವು ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ, ಏನು ಇಲ್ಲ ನೀವು ನಮ್ಗೆ ಎರಡನೇ ತಾಯಿ ಅಂತಂದ್ರೆ ಭೂತಾಯಿ, ಮೂರನೇ ತಾಯಿ ಅಂತಂದ್ರೆ ಗೋಮಾತೆ. ಈ ರೀತಿ ನಾವು ಎಷ್ಟೇ ಉಪದೇಶ ಮಾಡಿದ್ರು ಕೂಡ ಅದು ಕೆಲವು ಜನರಿಗೆ ಅದು ಪ್ರೇರೇಪಣೆ ಆಗ್ಬೋದೇ ಹೊರತು ಎಲ್ಲಾ ಜನರಿಗೆ ಪ್ರೇರೇಪಣೆ ಆಗಿ ಮಣ್ಣು ಉಳಿಸೋಕೆ ಮುಂದೆ ಸಾಧ್ಯತೆ ಇಲ್ಲ. ಬಿರದನವರೇ, ತಾವು ಏನು ಬೈಕ್ ರ್ಯಾಲಿ ಶುರು ಮಾಡಿದ್ರಿ ಇದೇ ಒಂದು ಉದ್ದೇಶ ಇಟ್ಕೊಂಡು, ಯಾವಾಗ ಶುರು ಮಾಡಿದ್ದು ತಾವು? June 24 2022 ಹೋದ ವರ್ಷ ಶುರು ಮಾಡಿದ್ರಿ, 28 ತಾವು ಬೈಕ್ ರ್ಯಾಲಿ ಮಾಡಿದ್ರಿ. ಶುರು ಮಾಡುವಂತಹ ಒಂದು ಸಂದರ್ಭದೊಳಗ ಜನರ ಬಳಿ ನಾವು ಏನ್ ಹೇಳಬೇಕು, ಯಾವ ರೀತಿಯಾದಂತಹ ಒಂದು ಪ್ಲಾನ್ ತಾವು ಮಾಡಿಕೊಂಡ್ರಿ, ಯಾವ ರೀತಿ ಅವರಿಗೆ ಪಾಠಗಳನ್ನು ಮಾಡುವುದು, ಯಾವ ರೀತಿ ತಿಳುವಳಿಕೆ ಕೊಡುವುದು, ಒಂದು ಸಭೆಯೊಳಗೆ ಎಷ್ಟು ಜನ ಇರಬೇಕು, ಈ ತರ ಏನಾದರೂ ಪ್ಲಾನ್ ಮಾಡಿಕೊಂಡು ಒಂದೊಂದು ಊರಿನೊಳಗೆ ನಾವು ಇದನ್ನ ಈ ಒಂದು ವಿಚಾರವನ್ನ ಹೇಳೋಣ ಅನ್ನುವಂಥದ್ದು ಏನಾದರೂ ಮಾಡಿಕೊಂಡ್ರೆ, ಅಥವಾ ಇದರ ನಂತರ ಯಾವ ರೀತಿ ಬೆಳವಣಿಗೆಗಳಾದವು, ಯಾವ ರೀತಿ ತಮಗೆ ಜನರು ಸ್ಪಂದನೆ ಮಾಡೋದಕ್ಕೆ ಶುರು ಮಾಡಿದ್ರು? ಇದು ನಾನು ಈ ಪ್ರೀ ಪ್ಲಾನ್ಡ್ ಅಂತೀವಿ ಅಂತಂದ್ರೆ 10-15 ದಿವಸ ಮುಂಚೆನೆ ಇದಕ್ಕೆಲ್ಲ ಪ್ಲಾನ್ ಮಾಡ್ಕೊಳ್ಳೋದು, ಆ ರೀತಿ ಅವಕಾಶ ನನಗೆ ಇರಲಿಲ್ಲ. ಸದ್ಗುರು ಅವರು ಏನ್ 100 ದಿವಸ ಪ್ರಯಾಣ ಮುಗಿಸಿ ಬಂದ್ರು, ಮುಗಿದಾದ್ಮೇಲೆ ಅವತ್ತಿನ ದಿವಸ ಅವರು ಒಂದು ಸಂದೇಶವನ್ನು ನೀಡಿದ್ರು, ಯಾರೆಲ್ಲ ಸ್ವಯಂ ಸೇವಕರಾಗಿ ತಯಾರಾಗಿದ್ದೀರಿ ಅವರು ನೀವು ಕೂಡ ನಿಮ್ಮ ನಿಮ್ಮ ಒಂದು ಸ್ಥಳದಲ್ಲಿ ಪ್ರದೇಶದಲ್ಲಿ ಈ ಬೈಕ್ ರ್ಯಾಲಿ ಮಾಡಬಹುದು. ಅದು 21 ಅವರು ಕೊನೆಗೊಳಿಸಿದ್ರು, June 21, ಮುಂದೆ 24 ಪ್ರಾರಂಭ ಮಾಡ್ರಿ ಅಂತ ಹೇಳ್ಬಿಟ್ರು. ನಾ ಆ ಸಂದರ್ಭದಲ್ಲಿ ಅವರು ಈ ಒಂದು ಪ್ರಯಾಣವನ್ನು 100 ದಿವಸದ ಪ್ರಯಾಣವನ್ನು ಕೊನೆಗೊಳಿಸುವಂತಹದ್ದು ಕೊಯಮತ್ತೂರಲ್ಲಿ ಇತ್ತು, ನಾ ಅಲ್ಲಿದ್ದೆ. ಆಗ ನಾನು ಏನ್ ಮಾಡಿದೆ, ನಿರ್ಧಾರ ತೆಗೆದುಕೊಂಡೆ, ಇಲ್ಲ ನಾನು ಪ್ರಯಾಣ ಮಾಡೋದೇ ಹೋಗೋದು ಉತ್ತರ ಕರ್ನಾಟಕಕ್ಕೆ ಅಂತ. ಹಾಗಾಗಿ ಇಲ್ಲಿ ಕೆಲವೊಂದು ಅದಾಗಲೇ ನಾನು ಅವ್ರ 100 ದಿವಸದ ಒಂದು ಪ್ರಯಾಣದ ಸಂದರ್ಭದಲ್ಲಿ ಸುಮಾರು ಒಂದು 27 ಹಳ್ಳಿಗಳಿಗೆ ಸಂಚರಿಸಿ ಇದ್ರ ಕುರಿತು ನಾವು ಅಭಿಯಾನದ ಒಂದು ಮಹತ್ವವನ್ನು ತಿಳಿಸಿದೀವಿ. ಹಾಗಾಗಿ ಆ ಒಂದು ಅನುಭವ ನನಗೆ ಅದಾಗಲೇ ಇತ್ತು. ಅದರ ಜೊತೆಯಲ್ಲಿ ನಾನು 2 ದಿವಸದಲ್ಲಿ ಇದು ಪ್ರಯಾಣಕ್ಕೆ ಸಿದ್ಧತೆಯನ್ನು ನಾವು ಮಾಡಿಕೊಂಡಿರೋದು, ಕೆಲವೊಬ್ಬರಿಗೆ ಸಂಪರ್ಕಿಸಿದೆ ನಾನು, ಮತ್ತೆ ಬಜಾಜ್ ಶೋರೂಮ್ ವಿಜಯಪುರದಲ್ಲಿರೋರು ಒಂದು ಬೈಕೇ ಕೊಟ್ಬಿಟ್ರು ನನಗೆ. ಅಂದ್ರೆ ಪ್ರಕೃತಿಯ ಕೆಲಸವನ್ನ ನೀವು ಮಾಡಕ್ ಹೋದ್ರಿ ಅಂತಂದ್ರೆ ಪ್ರಕೃತಿ ನಿಮ್ ಜೋಡಿ ಇರ್ತದೆ ಅಂತ ಸದ್ಗುರು ಹೇಳ್ತಾ ಇರ್ತಾರೆ, ಅದು ನಿಜ ಆಗಿರೋದು ನನಗೆ. ಯಾಕಂದ್ರೆ 1 ರೂಪಾಯಿನೂ ಕೂಡ ಖರ್ಚಾಗಿಲ್ಲ, ನಾ 28 ದಿವಸ ಪ್ರಯಾಣ ಮಾಡಿದ್ರಲ್ಲಿ, ಬೈಕು ನಂದಲ್ಲ ಮತ್ತು ಅದಕ್ಕೆ ಯಾವುದು ಕೂಡ ಖರ್ಚು ನಾನು ಮಾಡಿಲ್ಲ, 1 ರೂಪಾಯಿನೂ ಕೂಡ ನಾನು ಮಾಡಿಲ್ಲ. ಯಾಕಂದ್ರೆ ಎಲ್ಲಾ ವ್ಯವಸ್ಥೆ ಜನಗಳೇ ಮಾಡಿರೋದು, ಅದು 2 ದಿವಸದಲ್ಲಿ ಅದು ಸಂಪರ್ಕಕ್ಕೆ ಬಂದು ಸುಮಾರು ಜನಗಳು. ಹಾಗಾಗಿ ಮೊದಲು ನಾವು ಬಸವನ ಭಾಗೇವಾಡಿಯಲ್ಲಿ ಪ್ರಾರಂಭ ಮಾಡಬೇಕು ಅಂದ್ರೆ ಬೈಕ್ ನಿಮಗೆ ಕಂಪನಿಯವರು ಕೊಟ್ಟರು? ಕಂಪನಿಯವರು ಕೊಟ್ಟರು. ಆಮೇಲೆ ಅದಕ್ಕೆ ಪೆಟ್ರೋಲ್ ಒಬ್ಬರು ಜವಾಬ್ದಾರಿಯನ್ನು ಹೊತ್ಕೊಂಡ್ರು, ನಾ ಎಲ್ಲೆಲ್ಲ ಹೋಗ್ತಾ ಇದ್ಯೋ ನನಗೆ ಉಳ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಅವರೇ ಮಾಡ್ತಾ ಇದ್ರು. ಹೀಗಾಗಿ ಇಲ್ಲಿ ಸ್ವಂತ ಖರ್ಚು ಅನ್ನೋಂತ ನನಗೆ ಏನು ಇರಲಿಲ್ಲ 28 ದಿವಸಗಳಲ್ಲಿ. ಇದು 28 ದಿವಸ ಅಂತಂದ್ರೆ ನಾನು ಪ್ರತಿ ದಿವಸ ಒಂದು ಕಡೆ ಒಂದು ಸ್ಥಳದಲ್ಲಿ ನಾನು ತಂಗಿದ್ರೆ ಅಂದ್ರೆ ಅಲ್ಲಿ ನಾನು ಏನಾದರೂ ವಸ್ತವ್ಯ ಹೂಡಿದ್ರೆ ಅದೇ ಸ್ಥಳದಲ್ಲಿ ಇನ್ನೊಂದು ಬಾರಿ ಹೂಡೋದಿಲ್ಲ, ಇನ್ನೊಂದು ಬಾರಿ ವಸ್ತವ್ಯ ಹೂಡೋದು, ಇದು ನಿರ್ಧಾರ ಮಾಡ್ಕೊಂಡು ಹೋಗಿದ್ದೆ ನಾನು. ಅಂದ್ರೆ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕು. ಈ ರೀತಿ 28 ದಿವಸ ಅಂದ್ರೆ 28 ಸ್ಥಳಗಳಲ್ಲಿ ನಾನು ವಾಸ ಮಾಡ್ತಾ ಬಂದಿರೋದು. ನಾನು ರಾತ್ರಿ ಸುಮಾರು ಒಂದು 10-11 ಗಂಟೆ ಆಗ್ತಿತ್ತು, 12 ಗಂಟೆ ಆಗ್ತಾ ಇತ್ತು, ಆದ್ರೂ ಕೂಡ ಮುಂಜಾನೆ ಮತ್ತೆ ಎದ್ದು ನಾನು ಈ ಯೋಗ ಸಾಧನವನ್ನು ಎಲ್ಲಾನು ಮಾಡಿಕೊಂಡು ಮತ್ತೆ ಪ್ರಯಾಣವನ್ನು ಪ್ರಾರಂಭ ಮಾಡೋದು. ನನಗೆ ವಿಚಿತ್ರ ಅಂತಂದ್ರೆ ನನಗೆ ಇವತ್ತು ಕೂಡ ನನಗೆ ಆಶ್ಚರ್ಯ ಆಗ್ತದೆ, ನಾನು ಈ ರೀತಿ ಇಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇದ್ರ ಬಗ್ಗೆ ಸಂದೇಶವನ್ನು ನಾವು ನೀಡ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ನಾವು ಅಲ್ಲಲ್ಲಿ ಹೋದ ಹಾಗೆ ಏನಾಗ್ತಾ ಇದ್ರು, ಈ ಮಣ್ಣು ಉಳಿಸಿ ಸ್ವಯಂ ಸೇವಕರು ಅಂದ್ರೆ ಸದ್ಗುರು ಅಂದ್ರೆ ಪ್ರೇರೇಪಣೆ ಪಡೆದಂತವರು, ಅವ್ರು ಏನಾಗ್ತಾ ಇದ್ರು ಅಂತಂದ್ರೆ ಅಲ್ಲಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ರು, ಬಹುಶಃ ಅವರೆಲ್ಲ ತಮಗೆ ಭೇಟಿ ಆಗ್ತಾ ಇದ್ರು, ಎಲ್ಲರೂ ಭೇಟಿ ಆಗ್ತಾ ಇದ್ರು. ಅಂದ್ರೆ ನಾನು ಬಿಜಾಪುರದಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಇದ್ರ ಕುರಿತು ನಾವು ವಾಟ್ಸ್ಆಪ್ ಅಲ್ಲಿ ಈ ತರ ಕಾರ್ಯಕ್ರಮ ಆಗ್ತಾ ಇದೆ ಅವ್ರಿಗೆ ಕಳಿಸ್ತಾ ಇದ್ವಿ, ಅವರು ಏನ್ ಮಾಡ್ತಾ ಇದ್ರು, ನಾಳೆ ದಿವಸ ಬರ್ತಾರೆ ಅಂತಂದ್ರೆ ಒಂದು ಕಾಲೇಜ್ಗಳಲ್ಲಿ ಆಗಿರ್ಬೋದು ಅಥವಾ ಒಂದು ರೈತರ ಸಂಘ ಇತ್ತಂತಂದ್ರೆ ಅವರಿಗೆ ಆಗಿರ್ಬೋದು, ಸ್ವಸಹಾಯ ಸಂಘಗಳಾಗಿರ್ಬೋದು, ಈ ರೀತಿ ಏನ್ ಮಾಡ್ತಾ ಇದ್ರು ಅಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ರು. ಈ ರೀತಿ ನಾನು ಪ್ರತಿ ದಿವಸ ಒಂದು 4-5 ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಈ ತರ ಒಂದು ಅದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ನಾನು ಹೋಗ್ತಾ ಇದ್ದೆ. ಈಗಾಗಲೇ ತಮಗೆ ಹೇಳಿದ ಹಾಗೆ ಏನ್ ಮಾಹಿತಿ ನೀಡ್ತಾ ಇದ್ರಿ ಇಲ್ಲಿ ಮುಖ್ಯವಾಗಿ ಬರೋದು? ನಾನು ಈಗಾಗಲೇ ಹೇಳಿದೆ ಅಂತಂದ್ರೆ ಏನು, ಇದು ರೈತರಿಗೆ ಈ ರೀತಿ ನೀವು ಮಾರ್ಪಾಡುಗಳನ್ನ ಮಾಡ್ಕೊಳ್ರಿ, ಸಾವಯವ ಕೃಷಿ ಮಾಡ್ರಿ, ಈ ಒಂದು ಸಂದೇಶವನ್ನು ನಾವು ಇಲ್ಲಿ ಹೇಳಿಲ್ಲ, ಅದು ಹೇಳುವಂತ ಅವಶ್ಯಕತೆಯನ್ನು ಕೂಡ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನಿರೋದು, ಕೃಷಿ ಲಾಭದಾಯಕ ಆಗುವಂತಹ ಒಂದು ಕಾನೂನನ್ನ ತರಬೇಕಾಗಿದೆ, ಅದು ಅವಶ್ಯಕತೆ ಇದೆ. ಅಂತ ಒಂದು ಕಾನೂನನ್ನು ಸದ್ಗುರು ಅವರು ರಚನೆ ಮಾಡಿ ಎಲ್ಲಾ ದೇಶಗಳಿಗೆ ಇವತ್ತು ನೀಡಿದ್ದಾರೆ. ಆ ಕಾನೂನು ಅನುಷ್ಠಾನ ಆಗಬೇಕು ಅಂತ. ಎಲ್ಲಿವರೆಗೆ ಕೃಷಿ ಲಾಭದಾಯಕ ಆಗೋದಿಲ್ಲವೋ ಅಲ್ಲಿವರೆಗೆ ಈ ಮಣ್ಣನ್ನು ಉಳಿಸೋಕೆ ರೈತ ಮುಂದೆ ಬರಕ್ಕೆ ಸಾಧ್ಯತೆನೇ ಇಲ್ಲ. ನಾವು ಈಗಾಗಲೇ ಒಂದು 10 ವರ್ಷದಿಂದ ನಾವು ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾ ಇದೀವಿ. ಇವತ್ತು ಎಷ್ಟು ನಮಗೆ ಸಾವಯವ ಪದಾರ್ಥ ಸಿಗ್ತಾ ಇದೆ, ಹಾಗಿದ್ರೆ ಇವತ್ತು ಎಷ್ಟು ಜನ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಲಾಭ ಸಿಗ್ತಾ ಇದೆ? ಯಾಕಂದ್ರೆ ಅವ್ರಿಗೆ ಲಾಭ ಇದ್ರೆ ಮಾತ್ರ ಏನಾಗ್ತಾರೆ, ಆ ಒಂದು ಕೃಷಿಯನ್ನು ಅಳವಡಿಕೆ ಮಾಡ್ಕೊಳ್ಳಕ್ ಸಾಧ್ಯತೆ ಇದೆ. ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಸದ್ಗುರು ಅವರು ಒಂದು ಏನು ಕಾನೂನು ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ಮೂರು ಅಂಶಗಳನ್ನು ಒಳಗೊಂಡಿರೋದು. ಇದು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು. ನಾನು ಇಲ್ಲೇ ಹೋಗಿ ಎಲ್ಲೇ ರೈತರು ಆಗ್ಲಿ ಎಲ್ಲೇ ನಾವು ಇದ್ರ ಬಗ್ಗೆ ಮಾತಾಡೋರಾದ್ರೂ ಫಸ್ಟ್ ಏನ್ ಮಾಡ್ಬಿಡ್ತಾರೆ, ಭಯಕ್ ಶುರು ಮಾಡ್ತಾರೆ, ದೂಷಣೆ ಅಲ್ಲ. ಹಾಗಾಗಿ ಇಂಥ ಕಾನೂನು ಬಂತು ಅಂತಂದ್ರೆ ಸರಳವಾಗಿ ಅದು ವ್ಯವಸ್ಥೆ ಏನಾಗ್ತದೆ, ಬದಲಾವಣೆ ಆಗ್ತದೆ. ಹಾಗೆ ಏನ್ ಹೇಳ್ತದೆ ಮೂರು ಅಂಶಗಳು, ಇದು ಗಮನ ಇಟ್ಟು ತಿಳ್ಕೊಬೇಕು ಯಾರೇ ಕೇಳುಗರಾದ್ರೂ ಕೂಡ. ಈಗಾಗಲೇ ಹೇಳಿದೀವಿ ನಾವು ಮಣ್ಣಿಗೆ ಜೀವಂತಿಕೆ ಇರಬೇಕಾಗಿತ್ತು ಅಂತಂದ್ರೆ 3-6%, 3-6% ಸಾವಯವದ ಪ್ರಮಾಣ ಇರಬೇಕು ಅಂತ. ಆದ್ರೆ ಈ ಮಣ್ಣಿನಲ್ಲಿ ಎಷ್ಟಿದೆ? 0.5% ಇರೋದು, 0.5% ಇದೆ. ಹಾಗಿದ್ರೆ ಯಾವುದೇ ಒಬ್ಬ ರೈತ ಯಾವ ರೀತಿಯ ಒಂದು ಬೇಸಾಯ ಕ್ರಮಗಳನ್ನು ಅನುಸ್ತಾನೋ ಗೊತ್ತಿಲ್ಲ, ಅವನು ಒಂದು ಮಣ್ಣಿನ ಒಂದು ಸಾವಯವ ಇಂಗಾಲ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದ, 1% ಮಾಡಿದಾನೆ ಅಥವಾ 2% ಮಾಡಿದಾರೆ ಅಂತಂದ್ರೆ, ಈ ಸರ್ಕಾರ ಏನ್ ಮಾಡಬೇಕು, ಆ ಮಣ್ಣು ಪರೀಕ್ಷೆ ಮಾಡುವ ಮುಖಾಂತರ ಅವನಿಗೆ ಪ್ರೋತ್ಸಾಹನವನ್ನು ಕೊಡೋ ಹಾಗೆ ಆಗ್ಬೇಕು. ಅದು ಏನು ಒಳ್ಳೆಯ ಒಂದು ಪ್ರೋತ್ಸಾಹನ. ಉದಾಹರಣೆಗೆ ಆ ಮಣ್ಣು ಪರೀಕ್ಷೆ ಮಾಡಿ 1% ಇದೆ, 1% ಇದ್ರೆ 10,000 ರೂಪಾಯಿ ಅಂತ ತಿಳ್ಕೊಂಡು ಒಬ್ಬ ರೈತ ಕೊಟ್ರು ಅಂತ ತಿಳ್ಕೊಳ್ಳೋಣ. ನಾವು ಪಕ್ಕದಲ್ಲಿರುವಂತಹ ರೈತನಿಗೆ ನೀವು ಈ ರೀತಿ ಮಾಡು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ಆ ಪಕ್ಕದ ರೈತ ಇವನ ಮೇಲೆ ಬರ್ತಾನೆ, ಹೆಂಗ್ ಮಾಡಿದಿ, ಹೆಂಗ್ ಹೆಚ್ಚಿಗೆ ಮಾಡಿದಿ ಹೇಳು. ಹಾಗಾಗಿ ಇಲ್ಲಿ ಗೋವು ಸಾಕಾಣಿಕೆ ಮಾಡ್ರಿ ಅಥವಾ ಹೈನುಗಾರಿಕೆ ಮಾಡ್ರಿ ಅಥವಾ ಹಸಿರೆಲೆ ಗೊಬ್ಬರ ಬಳಸ್ರಿ, ಇವ್ಯಾವನ್ನು ಹೇಳುವಂತ ಅವಶ್ಯಕತೆನೇ ಇಲ್ಲ. ಆದ್ರೆ ಬಿರಾದರ್ ಅವರೇ, ಒಂದು ಬೇಸಿಕ್ ಒಂದು ಪಾಠ ಬೇಕಾಗ್ತದೆ ನಮ್ಮ ರೈತರಿಗೆ, ಅಥವಾ ಯಾರಿಗೆ ತಿಳುವಳಿಕೆ ಇರುವುದಿಲ್ಲ ಅವರಿಗಾದ್ರೂ ಈ ಪಾಠಗಳು ಬೇಕಾಗ್ತಾವ ಅಂತ ಹೇಳಿ ನನಗೆ ಅನಿಸ್ತದೆ. ಯಾಕೆ ಹೇಳುವಂತ ಒಂದು ಸಂದರ್ಭದೊಳಗೆ, ಹೌದು ಒಂದು ಕಾನೂನು ಮಾಡಬೇಕಾಗಿದೆ, ನಾವು ಅದಕ್ಕಾಗಿ ನಾವು ಹೋರಾಡ್ತಾ ಇದೀವಿ. ಒಂದ್ ವೇಳೆ ಕಾನೂನು ಆಯ್ತಪ್ಪ ಅಂತಂದ್ರೆ ಅದು ಸರ್ಕಾರದ ಒಂದು ಜವಾಬ್ದಾರಿ ಕೂಡ ಆಗ್ತದೆ, ಅದನ್ನ ಪಾಲಿಸೋದು ನಮ್ಮ ಜವಾಬ್ದಾರಿ ಆಗ್ತದೆ ಅನ್ನುವಂತ ಮಾತನ್ನು ತಾವು ಹೇಳ್ತಾ ಇದ್ರಿ. ಆದ್ರೂ ಕೂಡ ಏನು ಮಾಡಿದ್ರೆ ನಮಗೆ ತಾವು ಹೇಳದಂಗ ಸಾವಯವ ಅಂಶ ಹೆಚ್ಚಾಗ್ತದೆ ಅನ್ನುವಂತ ಮಾತು ಅವರಿಗೆ ನಿಚ್ಚಳವಾಗಿ ಗೊತ್ತಾಗಬೇಕು. ಆ ವಿಷಯವನ್ನ ತಾವು ತಮ್ಮ ಚರ್ಚೆಯೊಳಗೆ ತಗೊಂಡಿರಿ ಅಂತ ಹೇಳಿ ನಾನು ತಿಳ್ಕೊತೀನಿ. ಒಳ್ಳೆ ಸರ್, ಇದು ಬಹಳ ಸರಳ ಇದೆ. ಮತ್ತು ಆ ಬೇಸಾಯ ಕ್ರಮಗಳು ಬಗ್ಗೆ ವಿಡಿಯೋಗಳು ಇವತ್ತು ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಸಾವಯವ ಕೃಷಿ ಅಂತಂದ್ರೆ 1,00,000 ಸಿಗ್ತಾವ. ಆ 1,00,000 ವಿಡಿಯೋಗಳು ಏನಾದ್ರೂ ಈಗ ಉಪಯೋಗಕ್ಕೆ ಬರ್ತಾ ಇದಾವ? ಇಲ್ಲಿ ಪ್ರಶ್ನೆ ಇರೋದು ಉಪಯೋಗಕ್ಕೆ ಬರ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅನೇಕ ಜನ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಅದನ್ನು ಅನುಸರಿಸಿದ್ರೆ ಅವನಿಗೆ ಲಾಭ ಅದನ್ನು ಗ್ಯಾರಂಟಿ ಇಲ್ಲ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಸರಳವಾಗಿರೋದೇನು, ನಮ್ಮ ಭೂಮಿಗೆ ಬೇಕಾಗಿರೋದು ಈ ದನಕರುಗಳ ತ್ಯಾಜ್ಯ. ಈಗ ದನಕರುಗಳ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಒಂದು ಹಳ್ಳಿಯಲ್ಲಿ ನೋಡಿದ್ರೆ ಒಂದು 10-20 ಜೋಡಿ ಏನಾದ್ರೂ ಎತ್ತುಗಳು ನೋಡೋದು ಬಹಳ ಕಷ್ಟ ಇದೆ. ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಆ ರೀತಿಯ ಕೃಷಿಗೆ ಒಳ್ಳೆಯ ಬೆಲೆ ಇಲ್ಲ ಅಂತಂದ್ರೆ ಅವನಿಗೆ ಆದಾಯ ಇಲ್ಲ ಅಂತಂದ್ರೆ ಅವ್ನು ಯಾಕೆ ಮುಂದೆ ಹೋಗ್ತಾನೆ? ಇವ್ರು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬೇಕಂತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ಬೇಕಂತಿದ್ರೆ ಯಾಕಂತಿದ್ದಾರೆ? ಅವ್ರಿಗೆ ಆದಾಯ ಪಕ್ಕ ಕಣ್ಣಿಗೆ ಕಾಣ್ತಾ ಇದೆ. ಇವತ್ತು ರೈತರ ಮಕ್ಕಳು ರೈತರಾಗಕ್ಕೆ ತಯಾರಿಲ್ಲ. ಇವತ್ತು ಭಾರತ ದೇಶದಲ್ಲಿ 2% ರೈತರ ಮಕ್ಕಳು ಕೂಡ ನಾನು ರೈತ ಆಗ್ತೀನಿ ಅಂತ ಹೇಳಿ ಮುಂದೆ ಬರ್ತಾ ಇಲ್ಲ, ಬರೋಕ್ ಸಾಧ್ಯತೆನೇ ಇಲ್ಲ. ನಾನು ರೈತ ಅಂತ ಹೇಳ್ಕೊಳ್ಳೋದೇ ಒಂದು ಅಪಮಾನ ಅನ್ನುವಂತ ಸ್ಥಿತಿಗೆ ಇವತ್ತು ಬಂದಿದೀವಿ. ಯಾಕೆ ಹಂಗಾಗಿತ್ತಾ ಇದೆ ಅಂದ್ರೆ, ರೈತರ ಮಕ್ಕಳಿಗೆ ಎಣ್ಣೆ ಕೊಡೋದಿಲ್ಲ, ಅದು ಬಂದಿದೆ. ಇದು ಅದಕ್ಕೆ ಸರ್ಕಾರ ಪ್ರೋತ್ಸಾಹನ ಕೊಡಬೇಕು ಅಂತಲ್ಲ ಅಂತಂದ್ರೆ, ಇಲ್ಲಿ ಕೃಷಿಯನ್ನು ಲಾಭದಾಯಕ ಮಾಡಲಿ. ಈಗ ಇಂಜಿನಿಯರ್ ಅಥವಾ ಡಾಕ್ಟರ್ಗೆ ಬರುವಂತ ಆದಾಯ ಇವ್ರಿಗೆ ಬಂದ್ರೆ ನೋಡಿ, ಅವಾಗ ಎಲ್ಲರೂ ಕೂಡ ನಾನು ಕೃಷಿಕನೇ ಆಗ್ಬೇಕು ಅಂತ ವಿಚಾರ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂತಂದ್ರೆ, ಆದಾಯ ಹೆಚ್ಚಿಗಾಗುವಂತ ಒಂದು ಕಾನೂನಿನ ಕೊರತೆ ಇದೆ. ಮುಖ್ಯವಾಗಿ ಅಂದ್ರೆ ಶ್ರಮಕ್ಕೆ ತಕ್ಕ ಬೆಲೆ ಸಿಗಬೇಕು ಅಂದ್ರೆ, ಅವನಿಗೆ ಶ್ರಮಕ್ಕೆ ತಕ್ಕಂತೆ. ಈಗ ಯಾವುದೋ ಒಬ್ಬ ದನಗಳನ್ನು ಕಟ್ಟಿದಾನೆ, ಶ್ರಮ ಇದೆ. ಈ ಸಾವಯವ ಕೃಷಿ ಅಂತಂದ್ರೆ ಹೆಚ್ಚಿಗೆ ಅವನು ತೊಡಗಬೇಕಾಗತ್ತೆ, ಅದರಲ್ಲಿ ಶ್ರಮ ಇದೆ. ಹಾಗಿದ್ರೆ ಅಷ್ಟು ಶ್ರಮಕ್ಕೆ ತಕ್ಕಂತೆ ಬೆಲೆ ಸಿಗ್ತಾ ಇದೆ. ಹೌದು, ಹಂತಲ್ಲೆಲ್ಲ ಬೆಳೆದಿದ್ದಾನೆ, ಬೆಳೆದವರು ಏನಾಗ್ತಾ ಇದೆ, ಕೆಲವೊಬ್ರು ಒಳ್ಳೆ ಸಾವಯವ ಕೃಷಿಕರು ಇದ್ದಾರೆ, ಅವ್ರ ಜೊತೆ ಏನಿದ್ದಾರೆ ಅವರು ಮಾರಾಟಗಾರರು ಇದ್ದಾರೆ, ಒಳ್ಳೆ ಮಾರಾಟಗಾರರು ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಇವತ್ತು ಒಂದು ನಿಂಬರ್ಗಿ ಅವರು ಅಂತ ಇದ್ದಾರೆ ಇಲ್ಲಿ ಇಂಡಿಯಲ್ಲಿ, ಅವ್ರು ಏನ್ ಮಾಡ್ತಾರೆ ಬಾಳೆಗೊನೆ, ಆ ಬಾಳೆಗೊನೆ ಏನ್ ಮಾಡ್ತದೆ, ಇಂಥ ಬಾಳೆಗೊನೆ ಫೋಟೋ ಹೊಡೆದು ಕಳಿಸಿದ್ರು ಅಂತಂದ್ರೆ ಅದಕ್ಕೆ ರೇಟ್ ಫಿಕ್ಸ್ ಮಾಡಿಬಿಡ್ತಾರೆ ಬೆಂಗಳೂರು. ನಾವು 1,000 ರೂಪಾಯಿ ಕೊಡ್ತೀವಿ, ನಮ್ಗೆ ಇಟ್ಬಿಡ್ರಿ ಅದು ಕಳಿಸ್ರಿ ಅಂತ. ಅದು ಮಾರ್ಕೆಟಿಂಗ್ ಸ್ಕಿಲ್. ಹಾಗಿದ್ರೆ ಇಂಥ ಒಂದು ಮಾರ್ಕೆಟಿಂಗ್ ಸ್ಕಿಲ್ ಎಷ್ಟು ರೈತರಿಗೆ ನಾವು ಕಲಿಸ್ಕೊಡಕ್ ಸಾಧ್ಯತೆ ಇದೆ, ಎಷ್ಟು ರೈತರನ್ನ ನಾವು ಮಾರಾಟಗಾರನ ಮಾಡಕ್ ಸಾಧ್ಯತೆ ಇದೆ, ಇಲ್ಲಿ ಇರೋ ದುಡ್ಡದಂತ ಪ್ರಶ್ನೆ. ಹಾಗಾಗಿ ರೈತರನ್ನ ನಾವು ಸಂಪೂರ್ಣವಾಗಿ ಮಾರಾಟಗಾರನ ಮಾಡಕ್ ಸಾಧ್ಯತೆನೇ ಇಲ್ಲ. ಅಂದ್ರೆ ಯಾರು ಮಾರಾಟಗಾರ ಇದ್ರೆ ಅವ್ರು ಲಾಭದಲ್ಲಿದ್ದಾರೆ. ಆದ್ರೆ ಮಾರಾಟ ಮಾಡುವಂತ ಸ್ಕಿಲ್ ಎಲ್ಲರಿಗೂ ಕೂಡ ಕಲಿಸಿಕೊಡೋದಕ್ಕೆ ಸಾಧ್ಯತೆ ಬರೋದನ್ನೂ ಇಲ್ಲ. ಹಾಗಾಗಿ ನಾವು ಇಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋದು, ಅವ ಏನೇ ಬೆಳೆದ ಅಂತಂದ್ರು ಕೂಡ ಅದಕ್ಕೆ ಒಳ್ಳೆಯ ಬೆಲೆ ಏನಾಗಬೇಕು, ಸಿಗಂಗ್ ಆಗ್ಬೇಕು ಅನ್ನೋದು. ಒಳ್ಳೇದು ಬಸವರಾಜ್ ಬಿರಾದಾರ್ ಅವರೇ, ಇಲ್ಲಿ ತನಕ ತಾವು ಏನು ಕಳೆದ ವರ್ಷ ಮಾಡಿದಂತ ಬೈಕ್ ರ್ಯಾಲಿ, ವಿಶೇಷವಾಗಿ ತಮ್ಮ ಧ್ಯೇಯೋದ್ದೇಶ ಏನಿತ್ತು ಅಂತಂದ್ರೆ ಮಣ್ಣನ್ನು ಉಳಿಸಿ ಅನ್ನುವಂತಹ ಒಂದು ಅಭಿಯಾನದ ಜೊತೆಗೆ ತಾವು ಉತ್ತರ ಕರ್ನಾಟಕದೊಳಗೆ ಬೈಕ್ ರ್ಯಾಲಿಯನ್ನು ಮಾಡಿ ನಮ್ಮ ಜನರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ತಿಳುವಳಿಕೆ ನೀಡುವಂತಹ ಒಂದು ಮಹತ್ ಕಾರ್ಯವನ್ನ ಮಾಡಿದ್ದೀರಿ. ಆ ಮೂಲಕ ನಮ್ಮ ಮಣ್ಣಿನ ಮಹತ್ವ ಏನದ, ಅದನ್ನ ನಾವು ಯಾಕೆ ಉಳಿಸಬೇಕು, ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ನಾವು ಮಣ್ಣು ಉಳಿಸದೇ ಹೋದರೆ, ಅದರ ಆರೋಗ್ಯ ಉಳಿಸದೇ ಹೋದರೆ ಎಂಥ ಒಂದು ಭಯಾನಕವಾದಂತಹ ಒಂದು ಭವಿಷ್ಯ ನಮ್ಮನ್ನ ಕಾಯ್ದು ಕುಳಿತದ ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ, ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ಮಣ್ಣು ಉಳಿಸಿ ಅನ್ನುವಂತಹ ಒಂದು ಅಭಿಯಾನ ಕೇವಲ ಒಬ್ಬರಿಗೆ ಮಾತ್ರ ಸಂಬಂಧ ಇಲ್ಲ, ಅದು ಪ್ರತಿಯೊಬ್ಬರಿಗೂ ಸಂಬಂಧ ಇರುವಂತಹದ್ದು. ಪ್ರತಿಯೊಬ್ಬರು ಈ ನಿಟ್ಟಿನೊಳಗೆ ಕೆಲಸ ಮಾಡಿ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಇವತ್ತಿನ ದಿವಸ ಮಾಡಬೇಕಾಗ್ಯದ. ಒಂದ್ ವೇಳೆ ಹಂಗೆ ನಾವು ನಮ್ಮನ್ನ ನಾವು ತೊಡಗಿಸಿಕೊಂಡು ಕಾಯ ವಾಚ ಮನಸ್ಸ ಇದ್ರೊಳಗೆ ನಾವು ತೊಡಗಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಭವಿಷ್ಯ ಅದ ಅನ್ನುವಂತಹ ಒಂದು ವಿಚಾರ ತಾವು ಹೇಳಿದ್ದೀರಿ. ಮತ್ತೆ ನಮ್ಮ ಎಲ್ಲ ಕೇಳುಗರಿಗೆ ಇದೊಂದು ಪಾಠ ಆಗಬೇಕು. ಮತ್ತೆ ತಾವು ಮಾಡ್ತಾ ಇರುವಂತಹ ಕಾರ್ಯ ಕೂಡ ಪ್ರೇರೇಪಣೆ ನೀಡುತ್ತದ, ಸ್ಫೂರ್ತಿ ನೀಡುತ್ತದೆ ಅನ್ನುವಂತಹ ಒಂದು ಭರವಸೆಯ ಜೊತೆಗೆ ಇವತ್ತು ತಾವೇನು ಸಮಯ ಕೊಟ್ಟು ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ಎನ್ ವಿ ನರೇಂದ್ರ ಬಾಬು, ಜಿಲ್ಲಾ ಅಗ್ರಣೀಯ ಬ್ಯಾಂಕ್ ವ್ಯವಸ್ಥಾಪಕರು ಮಾತನಾಡುತ್ತಿದ್ದೇನೆ. ಈ ದಿನ ನಾನು ತಮಗೆಲ್ಲ ಜನಸುರಕ್ಷಾ ಕ್ಯಾಂಪೇನ್ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಇಚ್ಛಿಸುತ್ತಿದ್ದೇನೆ. ಜನಸುರಕ್ಷಾ ಕ್ಯಾಂಪೇನ್ ಅನ್ನು 1/4/2023 3/6/2023 ಅಂದ್ರೆ April 1 June 30 ನಡೆಸಬೇಕಾಗಿ ಮಾನ್ಯ ಕೇಂದ್ರ ಸರ್ಕಾರದವರು ನಿರ್ದೇಶನ ನೀಡಿರುತ್ತಾರೆ. ಅದರಂತೆ ಈ ಒಂದು ಜನಸುರಕ್ಷಾ ಆಂದೋಲನದಲ್ಲಿ ಎರಡು ಮುಖ್ಯವಾಗಿ PMJJBY ಅಂದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಎಂಬ ಎರಡು ಸ್ಕೀಮ್ಗಳನ್ನ ಪ್ರತಿಯೊಬ್ಬ ನಾಗರಿಕರನ್ನು ಅದರಲ್ಲಿ ಸೇರಿಸಬೇಕಾಗಿ ಹೇಳಲಾಗಿರುತ್ತದೆ. ಈಗ ಹೇಳುವುದಾದರೆ ಈ ಒಂದು ಎರಡೂ ಸ್ಕೀಮ್ಗಳು ಅಸಂಘಟಿತ ವಲಯದ ಒಂದು ನಾಗರಿಕರಿಗಾಗಿ ಇದನ್ನ ಕೇಂದ್ರ ಸರ್ಕಾರ ತಂದಿರುತ್ತೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಬಗ್ಗೆ ಹೇಳುವುದಾದರೆ ಇದರಲ್ಲಿ 18-50 ವಯಸ್ಸಿನ ಎಲ್ಲ ಮಹಿಳೆಯರು ಹಾಗೂ ಪುರುಷರು ಸೇರಿಕೊಳ್ಳಬಹುದು. ಇದರ ಒಂದು ಅನುಕೂಲತೆ ಏನಂದ್ರೆ ವರ್ಷಕ್ಕೆ ₹436 ಕಟ್ಟುವುದರಿಂದ ತಮಗೆ 2 ಲಕ್ಷದವರೆಗೆ ಇನ್ಶೂರೆನ್ಸ್ ಇರುತ್ತೆ. 18-50 ಒಮ್ಮೆ ಮಾತ್ರ ತಾವು ಬ್ಯಾಂಕಿನಿಂದ ಅರ್ಜಿಯನ್ನು ಪಡೆದು ತಮ್ಮ ಉಳಿತಾಯ ಖಾತೆ ಇರುವಂತಹ ಬ್ಯಾಂಕಿನಲ್ಲಿ ಅರ್ಜಿಯನ್ನು ಸಂದಾಯ ಮಾಡಬೇಕಾಗಿರುತ್ತದೆ. ಹಾಗೂ ಪ್ರತಿ ವರ್ಷ ಮೇ ಕೊನೆಯ ವಾರ ಹಾಗೂ ಜೂನ್ ಮೊದಲನೇ ವಾರದಲ್ಲಿ ತಮ್ಮ ಖಾತೆಯಲ್ಲಿ ಹಣ ₹436 ಇರಿಸಬೇಕಾಗಿರುತ್ತದೆ. ಹಾಗೂ ಪ್ರತಿ ವರ್ಷ ತಾವು ಅರ್ಜಿ ಕೊಡುವಂತಹ ಅವಶ್ಯಕತೆ ಇರುವುದಿಲ್ಲ. ಒಮ್ಮೆ ಅರ್ಜಿ ಕೊಟ್ಟರೆ ಅದರಲ್ಲಿ ಯಾವ ನಾಮಿನೇಷನ್ ಹಾಗೂ ತಮ್ಮ ಖಾತಾ ಸಂಖ್ಯೆ ಎಲ್ಲವನ್ನು ಬರೆದು ಕೊಟ್ಟಿರಬೇಕಾಗಿರುತ್ತದೆ. ತಮ್ಮ ವಯಸ್ಸು 50 ಆಗುವವರೆಗೂ ಪ್ರತಿ ವರ್ಷ ತಾನಾಗಿ ಅಮೌಂಟ್ ಪಡೆದು ಸಂದಾಯ ಮಾಡಲಾಗಿರುತ್ತದೆ. ಹಾಗೂ ತಮ್ಮ ಒಂದು ಉಳಿತಾಯ ಖಾತೆಯ ಪಾಸ್ಬುಕ್ನಲ್ಲಿ ₹436 ಎಂಟ್ರಿ ಬಂದಿರುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆಗಿ ಮರಣ ಹೊಂದಿದಂತಹ ಪಕ್ಷದಲ್ಲಿ, ನ್ಯಾಚುರಲ್ ಡೆತ್ ಅಂತ ಹೇಳ್ತೀವಿ, ಆ ಒಂದು ಪಕ್ಷದಲ್ಲಿ ತಮ್ಮ ನಾಮಿನಿ ಈ ಒಂದು ಪಾಸ್ಬುಕ್ ಹಾಗೂ ಅವರ ಒಂದು ಆಧಾರ್ ಕಾರ್ಡ್ ಮತ್ತೆ ಅದರ ಜೊತೆನಲ್ಲಿ ಡೆತ್ ಸರ್ಟಿಫಿಕೇಟ್ ಮೂರನ್ನು ತೆಗೆದುಕೊಂಡು ಹೋಗಿ ಆ ಒಂದು ಬ್ಯಾಂಕ್ ಮ್ಯಾನೇಜರ್ ಅವರಲ್ಲಿ ಕೇಳಿದಲ್ಲಿ 2 ಲಕ್ಷದ ಹಣವನ್ನು ನಾಮಿನಿಗೆ ಬರುವಂತೆ ಅವರು ವ್ಯವಸ್ಥೆ ಮಾಡಿಕೊಡುತ್ತಾರೆ. ಇದಲ್ಲದೆ ಯಾರ ವಯಸ್ಸು 18-50 ಒಳಗಿದ್ದು ಆಕ್ಸಿಡೆಂಟಲ್ ಡೆತ್ ಮರಣ ಹೊಂದಿದಲ್ಲಿ ಅಂತವರಿಗಾಗಿ ಎರಡು ₹436+₹20 ₹456 ಎರಡೂ ಒಂದು ಇನ್ಶೂರೆನ್ಸ್ ಗಳನ್ನು ಪಡೆದಲ್ಲಿ 4 ಲಕ್ಷದವರೆಗೂ ಅವರಿಗೆ ಹಣ ಒಂದು ಹಿಂದಕ್ಕೆ ಬರುತ್ತದೆ. ನಾನು ಈ ಮೂಲಕ ತಮ್ಮಲ್ಲೆಲ್ಲ ಕೇಳಿಕೊಳ್ಳುವುದೇನೆಂದರೆ ಈ ಒಂದು ವಿಮೆಯು ಪ್ರತಿ ವರ್ಷ June 1 May 31 ಅದರ ಒಂದು ಕಾಲಾವಧಿ ಇರೋದ್ರಿಂದ ಈ ಒಂದು May 31 ಅಥವಾ June 1-2 ಒಳಗಾಗಿ ಯಾರು ತಾವು ₹436 ಮತ್ತೆ ₹20 ಇನ್ಶೂರೆನ್ಸ್ ಮಾಡಿಸಿಲ್ಲ, ಮನೆಯವರ ಆಗ್ಬಹುದು, ತಮ್ಮ ಒಂದು ಸ್ನೇಹಿತರ ಬಳಗದಲ್ಲಾಗಬಹುದು, ಎಲ್ಲರಿಗೂ ಅವರನ್ನ ಒತ್ತಾಯಪೂರ್ವಕವಾಗಿ ಆದ್ರೂ ಮಾಡಿಸೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲೆಲ್ಲ ಕೇಳಿಕೊಳ್ಳುತ್ತೇನೆ. Oh, oh, oh.